ಒಳ್ಳೆಯ ನೀರಿನ ಯಾವಾಗಲೂ ಲಭ್ಯ ಇರತಕ್ಕಂಥ ಶುದ್ಧ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಹೇಗೆ ಒಂದು ತೊಟ್ಟಿ ನೀಡಬೇಕಂತ ಮೇಲಿಂದ ಒಂದು ಟ್ಯಾಂಕ್ ಮಾಡಿಕೊಂಡು ಆ ಟ್ಯಾಂಕಿನ ಮೂಲಕನೇ ನೀರಿನ ನೀರು ಪೈಪ್ಗಳ ಮೂಲಕ ಬರೋ ರೀತಿಯಲ್ಲಿ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅಥವಾ ನೀವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಹೆಚ್ಚು ವ್ಯವಸ್ಥಿತವಾಗಿ ಬೇಡ, ಒಂದ್ ಕಡೆ ನೀರನ್ನು ಮಾಡ್ತೀವಿ, ತೊಟ್ಟಿಯನ್ನ ಅಥವಾ ಬಾನಿಯನ್ನ ಮಾಡಿಕೊಂಡು ಅದರಲ್ಲಿ ಶುದ್ಧವಾದಂತ ನೀರನ್ನ ಇಡ್ತಾ ಮಾಡಬಹುದು. ಯಾವಾಗಲೂ ಬಾನಿಯನ್ನ ಸ್ವಚ್ಛ ಮಾಡ್ತಿರ್ಬೇಕು, ಮತ್ತೆ ಅದಕ್ಕೆ ಸ್ವಲ್ಪ ಸುಣ್ಣವನ್ನ ಬಳದ್ರೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ರೋಗಗಳ ಪ್ರಸಾರ ಆಗಲ್ಲ, ನೀರಿನಿಂದನೂ ಅನೇಕ ರೋಗಗಳ ಪ್ರಸಾರ ಆಗ್ತದೆ. ಹಾಗಾಗಿ ನೀರಿನ ಮೂಲ ಎಲ್ಲಿದೆ ಅನ್ನೋದು ಬಹಳ ಮುಖ್ಯ. ಒಳ್ಳೆ ನೀರು ಜೊತೆಲಿ ನೀರು ಕೊಡ್ತಕ್ಕಂಥ ಸ್ಥಳನೂ ಶುಚಿತ್ವ ಶುದ್ಧವಾಗಿರಬೇಕು ಅನ್ನೋದು ಸಹ ಗಮನಿಸಬೇಕಾದಂತದ್ದು. ಇಲ್ಲಾಂದ್ರೆ ಅದು ಸಹ ರೋಗಕ್ಕೆ ಕಾರಣ ಆಗ್ತಕ್ಕಂಥ ಸಾಧ್ಯತೆಗಳು. ಈಗ ಒಂದು 50 ಕುರಿಗೆ ಎಷ್ಟು ಜಾಗ ಬೇಕಾಗತ್ತಂತಿರ್ತಾವ? ಇದು ಬಹಳ ಮುಖ್ಯ ಪ್ರಶ್ನೆ. ನಾವು ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಒಂದೊಂದು ಕುರಿಗೆ ಎಷ್ಟು ಬೇಕು ಅಂತ ನೋಡಿದಾಗ, ನಾವು ಕುರಿ ಸಾಕಾಣಿಕೆಯಲ್ಲಿ ಸಣ್ಣದು ಇರುತ್ತೆ, ದೊಡ್ಡದು ಇರ್ತದೆ. ಒಂದು ನಾವು ಸರಾಸರಿಯನ್ನು ತಗೊಂಡ್ರೆ ಪ್ರತಿಯೊಂದು ಕುರಿಗೆ ಸುಮಾರು 13-15 ಚದರಡಿ ಜಾಗದಷ್ಟು ಜಾಗವನ್ನು, 13-15 ಚದರಡಿ ಜಾಗವನ್ನ ಮೀಸಲಾಗಿಡಬೇಕಾಗ್ತದೆ. ಸೊ ಅಷ್ಟು ಜಾಗವನ್ನ ನಾವು 100 ಕುರಿ ಮಾಡ್ತೇವೆ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣ ಬೇಕು? ಒಂದೊಂದು ಕುರಿಗೆ 15 ಚದರಡಿ ಲೆಕ್ಕದಲ್ಲೇ ಎಷ್ಟು ಬೇಕು? 100 ಚದರಡಿ ಬೇಕಾಗ್ತದೆ. ಅಷ್ಟು ಜಾಗದಲ್ಲಿ ನಾವು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡ್ಕೋಬೇಕು. ಅದರ ಹೊರತಾಗಿನೂ ಈ ಜಾಗ ಜಾಸ್ತಿ ಇದೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಒಂದು ರಾತ್ರಿ ಮಾತ್ರ ಒಂದ್ ಕಡೆ ಕಟ್ಟಾಕ್ತೇವೆ, ಬೆಳಗ್ಗೆ ಎಲ್ಲ ಒಂದ್ ಭಾಗದಲ್ಲಿ ಒಗಳಿಗೆ ಸುಲಭ ಅಡ್ಡಾಡ್ಲಿಕ್ಕೆ ಬಿಟ್ಬಿಟ್ಟು ಅಲ್ಲಿ ಮೇಯಿಸ್ತೀವಿ ಅನ್ನೋದು ಮಾಡ್ಕೊಂಡ್ರೆ ಒಂದು ಬೇಲಿಯನ್ನು ಹಾಕಿ ಹೆಚ್ಚು ಜಾಗವನ್ನು ಕೊಟ್ಟಷ್ಟು ಹೆಚ್ಚು ಲವಲವಿಕೆಯಿಂದ ಇರ್ತಾವೆ, ಓಡಾಡ್ತವೆ, ಜಾಸ್ತಿ ಮೇವು ತಿಂತವೆ, ಹಾಗಾಗಿ ಬೇಗ ಕೊಪ್ತವೆ, ಬೆಳೆಯುತ್ತವೆ. ಇಲ್ಲಿ ಅನುಭವ ಇದ್ದಂತ ರೈತರು ಮೊದಲನೇ ವರ್ಷ ನೀವು ಹೇಳಿದಂಗೆ ಕೇವಲ ಗಂಡು ಕುರಿಗಳನ್ನ ಅಥವಾ ಗಂಡು ಆಡುಗಳನ್ನ ತಂದು ಮೇಯಿಸಿ ಕೊಬ್ಬಿಸಿ ಅದನ್ನ ಮಾರ್ತಾರೆ. ನಂತರ ಅನುಭವ ಆದ್ಮೇಲೆ ಈಗ ಗಂಡು ಮತ್ತು ಎರಡು ಹೆಣ್ಣು ಸಾಕಾಣಿಕೆ ಮಾಡಬೇಕು ಅನ್ನೋರು ಎಷ್ಟು ಟಗರ್ಗಳನ್ನು ತರಬೇಕು, ಎಷ್ಟು ಹೆಣ್ಣು ಕುರಿಗಳಿಗೆ ಎಷ್ಟು ಟಗರ್ಗಳನ್ನು ತರಬೇಕು ಅಂತ ಯಾವ ರೀತಿ ಪ್ರೊಪೋರ್ಷನೇಟ್? ಅಂದ್ರೆ ನಾವು ಹೇಳ್ತಕ್ಕಂಥದ್ದು 25-30 ಕುರಿಗಳಿಗೆ ಒಂದು ಟಗರ್ ಇದ್ರೆ ಸಾಕು. 25-30 ಕುರಿಗೆ 100 ಕುರಿಗಳಿದೆ ಅಂದ್ರೆ ಒಂದು 3 ಟಗರ್ಗಳನ್ನ ನಾವು ನಮ್ಮ ಫಾರ್ಮ್ ಅಲ್ಲಿ ಮೇಂಟೈನ್ ಮಾಡಬೇಕು. ಅಷ್ಟು ಅದನ್ನ ನಾವು ಯಾವಾಗ ಟಗರು ಮತ್ತೆ ಮೇಕೆಗಳನ್ನ ಮೇಂಟೈನ್ ಮಾಡ್ತೀವಿ, ಅವುಗಳನ್ನ ಲೂಸ್ ಆಗಿ ಬಿಡಬೇಕು ಅಂದ್ರೆ ಕಟ್ಬಾರ್ದು, ಎಲ್ಲ ಒಂದ್ ಬೆಳಗಿನ ಸಂದರ್ಭದಲ್ಲಿ ಬಿಟ್ರೆ ಬೆದೆಗೆ ಬಂದಿರತಕ್ಕಂಥದ್ದನ್ನ ಕ್ರಾಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಅಲೆಮಾರಿ ಪದ್ಧತಿಯಲ್ಲಿ ನೈಸರ್ಗಿಕ ಇಲ್ಲೂ ಸಹ ಕಟ್ಟಿ ಮೇಯಿಸುವ ಪದ್ಧತಿ ಅಂದ್ರೆ ಕುರಿಗಳನ್ನೆಲ್ಲ ಒಂದ್ ಕಡೆ ಕೂಡ ಹಾಕೋದಲ್ಲ, ಅವುಗಳನ್ನ ನಾವು ಆ ಶೆಡ್ ಅಲ್ಲಿ ಅಡ್ಡಾಡ್ತಾ ಇರ್ತಾವ, ಒಂದ್ ಕಡೆ ಇರೋದಿಲ್ಲ. ಹಾಗಿದ್ದಾಗ ನ್ಯಾಚುರಲ್ ಸರ್ವಿಸ್ ಆಗ್ತಕ್ಕಂಥದನ್ನ ನಾವು ನೋಡ್ತೇವೆ. ಸೊ 30 ಕುರಿಗಳಿಗೆ ಒಂದು ಟಗರ್ನಂತೆ ನಾವು ಮೇಂಟೈನ್ ಮಾಡ್ಬೇಕು. ಇನ್ನ ಕೊನೆಯದಾಗಿ ಏನು ಇದರಲ್ಲಿ ವಿಶೇಷವಾದಂತ ಮಾಹಿತಿ ಅಥವಾ ಕಿವಿ ಮಾತನ್ನ ಏನ್ ಹೇಳ್ತೀರಾ ರೈತರಿಗೆ? ಬಹಳ ಮುಖ್ಯವಾಗಿ ರೋಗಗಳ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ. ನಾನಾ ತರದ ರೋಗಗಳಿದೆ. ಒಂದು ಆಶಾದಾಯಕ ಸಂಗತಿ ಕುರಿ ಸಾಕಾಣಿಕೆಯಲ್ಲಿ ಅಂತ ಹೇಳಿದ್ರೆ, ಕುರಿಗಳಿಗೆ ಬರ್ತಕ್ಕಂಥ ಎಲ್ಲಾ ರೋಗಗಳಿಗೂ ಲಸಿಕೆಗಳಿದೆ. ನೀಲಿ ನಾಲಿಗೆ ರೋಗ ಅನ್ನೋದಿದೆ, ಅದಕ್ಕೆ ಅಷ್ಟೇನೆ ಈಗ ಸದ್ಯದಲ್ಲಿ ಲಸಿಕೆ ಲಭ್ಯ ಇಲ್ಲ. ಆದ್ರೆ ಇನ್ನೆಲ್ಲ ರೋಗಗಳಿಗೂ ಲಸಿಕೆ ಲಭ್ಯ ಇರೋದ್ರಿಂದ ನಾವು ಮುಂಚಿತವಾಗಿಯೇ ಒಂದು ಯಾವ್ಯಾವ ರೋಗಕ್ಕೆ ಯಾವ ಲಸಿಕೆ ಬೇಕು ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಲಸಿಕೆಗಳನ್ನು ಹಾಕಿಸ್ಕೊಳ್ಬೇಕು. ಒಂದು ಇನ್ನೊಂದು, ಈ ಕುರಿ ಸಾಕಾಣಿಕೆಯಲ್ಲಿ ನೀವು ವ್ಯವಸ್ಥಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕುರಿಗಳನ್ನು ಸಹ ಇನ್ಶೂರ್ ಮಾಡಿಸ್ಬೋದು. ಸೊ ಇನ್ಶೂರ್ ಜೀವ ವಿಮೆಯನ್ನು ಮಾಡಿಸ್ಕೊಂಡ್ರೆ ನೀವು ಏನಾದರೂ ಆ ಥರ ಲಾಸ್ಗಳಾದರೆ, ಈ ರೋಗ ಬಂದು ಏನಾದರೂ ನಷ್ಟಗಳಾದರೆ ಅದನ್ನು ನಾವು ಮುಖ್ಯ ಭಾಳ ಜೀವ ವಿಮೆ ಮಾಡಿಸ್ತದ್ದು. ಸೊ ಅದನ್ನು ಮಾಡಿಸ್ಕೊಳ್ಳಲಿಕ್ಕೂ ಸಹ ಕುರಿ ಸಾಕಾಣಿಕೆಯಲ್ಲಿ ಅವಕಾಶ ಇದೆ. ಅದನ್ನು ಮಾಡಿಸ್ಕೊಳ್ಳೋದು ಸಹ ರೈತರು ಗಮನ ಹರಿಸ್ಬೇಕು. ಒಳ್ಳೆಯದು ಡಾಕ್ಟರ್ ರಮೇಶ್ ಅವರೇ, ಇದುವರೆಗೂ ಈ ಕಟ್ಟಿ ಮೇಯಿಸ್ತಕ್ಕಂಥ ಕುರಿ ಪದ್ಧತಿ ಅಂದ್ರೆ ಏನು, ಇದರಿಂದ ಯಾವ ರೀತಿ ಲಾಭಗಳಿದ್ದಾವೆ, ಹೇಗೆ ಮಾಡ್ಬೋದು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ರೆ, ಇದ್ರ ಬಗ್ಗೆ ವಿಶೇಷವಾದಂಥ ತರಬೇತಿಗಳು ಏನಾದರೂ ರೈತರಿಗೆ ಬೇಕಾಗಿತ್ತು ಅಂತಂದ್ರೆ ತಾವು ತರಬೇತಿಯನ್ನು ಕೊಡ್ತೀರಾ ಹೇಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ? ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನೇ ಪಶು ತಜ್ಞನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಯಾರೇ ರೈತರು, ನಮ್ಮ ಭಾಗದ ಯಾವುದೇ ರೈತರು ತರಬೇತಿ ಬೇಕಂತ ಹೇಳಿದ್ರೆ ನಮ್ಮ ಬಳಿ ಬಂದು ಅವರ ಸಂಖ್ಯೆಯನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ತರಬೇತಿಗಳನ್ನು ಆಯೋಜನೆ ಮಾಡಿದಾಗ ಅವರನ್ನು ಕರೆಸ್ತೇವೆ. ಅಥವಾ ಒಂದು ಎರಡು ರೈತರು ನಮ್ಮ ಬಳಿಗೆ ಯಾವ್ದಾದ್ರು ಬೇರೆ ವಿಚಾರಗಳಿಗೆ ಈ ಸಂಬಂಧಪಟ್ಟಾಗ ಯಾವ್ದಾದ್ರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಳಗ್ಗೆ 9-5 ನಮಗೆ ಯಾವಾಗಾದ್ರೂ ಬಂದು ಭೇಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಫೋನ್ ಸಂಖ್ಯೆ ನಂಬರ್ ಅನ್ನು ಕೊಡ್ತೇನೆ. 9480162-63-63-263. ಇನ್ನ ನಂಬರ್ ಅನ್ನು ಸಂಪರ್ಕ ಮಾಡಿದ್ರೆ ಏನಾದರೂ ಮಾಹಿತಿಗಳನ್ನ ಪಡೀಲಿಕ್ಕೆ ಅವಕಾಶ ಇದೆ. ಒಳ್ಳೇದು ಡಾಕ್ಟರ್ ರಮೇಶ್ ಅವರು, ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಪದ್ಧತಿ ಮತ್ತು ಲಾಭದಾಯಕತೆ ಈ ಕುರಿತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿಕೆ ರಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಬೇಸಿಗೆಯಲ್ಲಿ ಹಿಪ್ಪು ನೇರಳೆ ತೋಟಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇದ್ದು ಅದನ್ನು ಪೂರೈಸುವುದರಿಂದ ಹಿಪ್ಪು ನೇರಳೆ ಹುಸಿ ಹೋಗದಂತೆ ಕಾಪಾಡಬಹುದಾಗಿದೆ. ಅಲ್ಲದೆ ಥ್ರಿಪ್ಸ್ ನುಸಿಯ ಬಾಧೆಯನ್ನು ಕಡಿಮೆಗೊಳಿಸಬಹುದಾಗಿದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹಿಪ್ಪು ನೇರಳೆ ಬೆಳೆಸಿ ಜೂನ್ ತಿಂಗಳಲ್ಲಿ ಹುಳು ಸಾಕುವುದರಿಂದ ರೇಷ್ಮೆ ಕೃಷಿಕರು ಒಂದು ಪ್ರದೇಶದಲ್ಲಿ ವರ್ಷಕ್ಕೆ 5 ಬೆಳೆಗಳನ್ನು ಪಡೆಯಬಹುದಾಗಿದೆ. ಜುಲೈ ತಿಂಗಳಲ್ಲಿ ಹಿಪ್ಪು ನೇರಳೆ ತೋಟಕ್ಕೆ 10-12 ಟನ್ ಅಂದರೆ 6-8 ಟ್ರ್ಯಾಕ್ಟರ್ ಲೋಡ್ ಸಗಣಿ ಗೊಬ್ಬರವನ್ನು ಒದಗಿಸಿ ಮಣ್ಣಿನಲ್ಲಿ ಸೇರುವಂತೆ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿಯಾಗುವುದು ಮತ್ತು ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಒದಗಿಸುವುದಲ್ಲದೆ ಹಿಪ್ಪು ನೇರಳೆಗೆ ಬೇಕಾದ ಲಘು ಪೋಷಕಾಂಶಗಳ ಕೊರತೆಯೂ ಉಂಟಾಗುವುದಿಲ್ಲ. ರೈತ ಬಾಂಧವರೇ, ವಾಣಿಜ್ಯ ಪ್ರಕಟಣೆಯ ನಂತರ ಇದೀಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಯನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ ನಾಳೆ ಅಂದರೆ 18/8/2022 4.9 mm ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ತಾಪಮಾನ 34°C ಹಾಗೂ ಕನಿಷ್ಠ ತಾಪಮಾನ 23°C ಇರುವ ಸಾಧ್ಯತೆ ಇದೆ. ಗರಿಷ್ಠ ಆರ್ದ್ರತೆಯ ಪ್ರಮಾಣ 73% ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 38% ಇರುವುದು. ಇನ್ನು ಗಾಳಿಯ ವೇಗ 19 km ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಒಂದು ಹವಾಮಾನ ಮುನ್ಸೂಚನಾ ಪ್ರಕಾರ ರೈತ ಬಾಂಧವರು, ರೈತರು ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶ ಇದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು ಇದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಇನ್ನು ಸತತವಾಗಿ ಮಳೆ ಬರುತ್ತಿರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡಬೇಕು. ಇನ್ನು ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 mL ಪೈರಿಥಿಯೋಬ್ಯಾಕ್ ಸೋಡಿಯಂ 10 EC ಕಳೆನಾಶಕವನ್ನು 300 L ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 400 mL ಇಮಾಜೈತೆಪಾರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟನ್ನು 6 kg ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ಸೂರ್ಯಕಾಂತಿ ಎಲೆ ತಿನ್ನುವ ಕೀಟಗಳ ಹತೋಟಿಗಾಗಿ 2 mL ಕ್ವಿನಾಲ್ಫಾಸ್ 25 EC ಅಥವಾ 0.1 mL ಸ್ಪೈನೋಸ್ವಾಡ್ 45 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 kg ಸತುವಿನ ಸಲ್ಫೇಟ್ ಬಳಸಬೇಕು. ಇನ್ನು ಹೆಸರಿನಲ್ಲಿ ಪೋಷಕಾಂಶದ ಕೊರತೆಯನ್ನು ನೀಗಿಸಲು 19-19-19 ಸಾರಜನಕ ರಂಜಕ ಪೊಟ್ಯಾಷ್ 10 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 mL ಹೆಕ್ಸಾಕೊನಾಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 mL ಥೆಮಿಯೋಥಯೇಟ್ 30 EC ಅಥವಾ 1 mL ಮೊನೊಕ್ರೋಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ml ನೆಫ್ಥಲಿನ್ ಆಸಿಟಿಕ್ ಆ್ಯಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಿಸಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸೊಡೊಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಇನ್ನು ಹೋರಿಗಳಿಗೆ ಮಳೆಗಾಲದಲ್ಲಿ ಕಸಿ ಮಾಡಿಸಬಾರದು ಮತ್ತು ಬೇಸಿಗೆ ಕಾಲ ಸೂಕ್ತ ಸಮಯ ಹಾಗೂ ಗಾಯದ ನಿರ್ವಹಣೆ ಸುಲಭ. ಮಳೆಗಾಲದಲ್ಲಿ ಕರು ಮತ್ತಿತರ ಮರಿಗಳನ್ನು ಮಳೆಯಲ್ಲಿ ನೆನೆಯದಂತೆ ಮತ್ತು ತೀವ್ರತರದ ಶೀತಗಳಿಗೆ ಒಡ್ಡದಂತೆ ಕಾಪಾಡಬೇಕು. ಬೆಚ್ಚನೆಯ ವಸತಿ ಮತ್ತು ಅಲ್ಪ ಪ್ರಮಾಣದ ಸಮತೋಲನ ಆಹಾರದ ಪೂರೈಕೆ ಹಾಲು ಬಿಡದ ಮರಿಗಳಲ್ಲಿ ಮರಣದ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯಕಾರಿಯಾಗುತ್ತದೆ. ಜಾನುವಾರು ಕೊಟ್ಟಿಗೆಗಳು ಎತ್ತರ ಸ್ಥಳದಲ್ಲಿದ್ದು ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಕೊನೆಯದಾಗಿ ಕೇಳೋಣ ಕುಷ್ಟಗಿ ತಾಲೂಕಿನ ಗುಮಗೆರ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು. ಅಂತಿಯ ಕಟ್ಟು ತಲೆಯಂತರ ನೆನಬೇಕು ಪಾಂಚ ಪಾಂಡುವರ ಧರ್ಮಾರೋ. ಅಂತಿಯ ಕಟ್ಟು ತಲೆಯಂತವರ ನೆನಬೇಕು ಪಾಂಚ ಪಾಂಡವರ ಧರ್ಮಾರೋ. ಅಂತಿಯ ಕಟ್ಟು ತಲೆಯಂತರ ನೆನಬೇಕು ಪಾಂಚ ಪಾಂಡುವರ ಧರ್ಮಾರೋ. ಕಾಟು ತಲೆಯಂತವರ ನೆನಿರೇಕೋ ಪಾಂಚ ಪರಮಾರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚದಂತೆ ಅಂತಿಯ ಕಟ್ಟು ತಲೆಯಂತರ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ. ಅಂತಿಯ ಕಟ್ಟು ತಲೆಯಂತವರ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ನೆನದಾರ ಧರ್ಮಾರನ ಚಿಂತಿಲ್ಲದಂತೆ ಸಾಯವೋ. ಓ ಮುತ್ತಿನ ಮೋಗತೆನ ಸೊಲದಿಲ್ಲ ಕಾನೇನಾರ ಮಗಳವ್ವ. ತೇನ ಮೋಗತೆನ ಕಾರ ಸೊಲದಿಲ್ಲ ಕಾನೇನಾರ ಮಗ. ಮೊತ್ತೇನ ಮೋಗತೆನ ಕಾರ ಸೊಲದಿಲ್ಲ ಕಾನೇನಾರ ಮಗಳವ್ವ. ಕಾನೇನಾರ ಮಗಳವ್ವ ಗುಮಗೆರೆ ಗರಚೇನ ಗೋಡೆಯ